ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬೀಜೋಪಚಾರ ಮತ್ತು ಸಂರಕ್ಷಣೆ ಕೀಟನಾಶಕಗಳ ಬಳಕೆ ಬಗ್ಗೆ ಡಾಕ್ಟರ್ ಗಂಗಪ್ಪ ನಾಯಕ್ ಮತ್ತು ಡಾಕ್ಟರ್ ಬದ್ರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆ ನಂತರ ಕೃಷಿ ಗೀತೆಗಳನ್ನು ಕೇಳುವಿರಿ. ಈಗ ಕೇಳಿ ಬೀಜೋಪಚಾರ ಮತ್ತು ಸಂರಕ್ಷಣೆ ಕೀಟನಾಶಕಗಳ ಬಳಕೆ ಬಗ್ಗೆ ಡಾಕ್ಟರ್ ಗಂಗಪ್ಪ ನಾಯಕ್ ಮತ್ತು ಡಾಕ್ಟರ್ ಬದ್ರಿ ಪ್ರಸಾದ್ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಇವತ್ತು ನಾವು ಈ ಮುಂಗಾರಿನ ವಿವಿಧ ಬೆಳೆಗಳು ಮತ್ತು ಅವುಗಳಿಗೆ ಮಾಡಬೇಕಾದಂತಹ ಸೂಕ್ತವಾದಂತಹ ಬೀಜೋಪಚಾರ ಮತ್ತು ಬಳಸ್ತಕ್ಕಂತಹ ಕೀಟನಾಶಕಗಳನ್ನು ಯಾವ ರೀತಿಯಾಗಿ ನಾವು ಸುರಕ್ಷಿತವಾಗಿ ಬಳಕೆ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಷಯವಾಗಿ ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೋಸ್ಕರ ಗಂಗಾವತಿ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹ ಸಂಶೋಧಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಗಂಗಪ್ಪ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಗಂಗಪ್ಪ ನಾಯಕ್ ಅವರೇ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಈ ಒಂದು ನಮ್ಮ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಹಲವಾರು ಬೆಳೆಗಳಿಗೆ ನಾವು ಇವತ್ತು ಬೀಜೋಪಚಾರ ಬಹಳ ಮುಖ್ಯ ಅಂತ ಹೇಳ್ತೀವಿ. ಯಾತಕ್ಕೋಸ್ಕರ ಅದು ಬಹಳ ಮುಖ್ಯ ಮತ್ತು ಯಾವ ಯಾವ ಬೆಳೆಗಳಿಗೆ ಯಾವ ರೀತಿಯಾದಂತಹ ಕೀಟನಾಶಕಗಳನ್ನು ತಾವು ಶಿಫಾರಸು ಮಾಡ್ತೀರಿ ಬೀಜೋಪಚಾರ ಮಾಡಲಿಕ್ಕೆ, ಅದನ್ನು ಸಾವಯವ ಯಾವ ಬೀಜೋಪಚಾರ ಮಾಡಬೇಕು ಅಥವಾ ರಾಸಾಯನಿಕವನ್ನು ಬಳಸ್ತಕ್ಕಂತಹ ರೈತರು ಯಾವ ರೀತಿಯಾಗಿ ಬೀಜೋಪಚಾರ ಮಾಡಬೇಕು, ಮೊದಲಿಗೆ ಅದರ ಮಹತ್ವದಿಂದ ತಾವು ತಿಳಿಸ್ಕೊಡಿ ಅಂತೇಳಿ ಕೇಳ್ತೇನೆ. ಬೀಜೋಪಚಾರ ಅಂದರೆ ನಾವು ಮುಖ್ಯವಾಗಿ ನಮಗೆ ಬೀಜೋಪಚಾರ ಯಾಕೆ ಮಾಡಬೇಕು, ಅದರಿಂದ ಏನು ಲಾಭಗಳಿದ್ದಾವೆ, ಜೈವಿಕ ರೀತಿಯಲ್ಲಿ ಬೀಜೋಪಚಾರ ಮಾಡಿದರೆ ಏನೆಲ್ಲ ಲಾಭಗಳಿವೆ, ರಾಸಾಯನಿಕ ಪದ್ಧತಿಯೆಲ್ಲ ಮಾಡಿದರೆ ಏನಿದೆ, ಸೊ ನಾನು ಅದರ ಬಗ್ಗೆ ಮತ್ತೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡುತ್ತೇನೆ. ಫಸ್ಟ್ ಆಫ್ ಆಲ್, ಬೀಜೋಪಚಾರ ಅಂದರೆ ನಾವೀಗ ಸಣ್ಣ ಮಗು ಇದ್ದಾಗ ನಾವು ಹೆಂಗೆ ಪೋಲಿಯೋ ಹಾಕಿಸ್ತೀವಿ, ಯಾಕಂದರೆ ಅದು ಮುಂದೆ ಸದೃಢವಾಗಿ ಗಟ್ಟಿಮುಟ್ಟಿಯಾಗಿ ಬೆಳೀಲಿ ಅಂತ, ಅದೇ ಥರ ನಾವು ಬೀಜಕ್ಕೆ ಬೀಜೋಪಚಾರ ಅಂದರೆ ಉಪಚಾರ ಮಾಡೋದ್ರಿಂದ ನಮಗೆ ಮುಂದೆ ಏನೆಲ್ಲ ಲಾಭಗಳು ಇರ್ತವೆ. ಬೀಜೋಪಚಾರ ಮುಖ್ಯವಾಗಿ ನಮಗೆ ಯಾವುದೇ ಬೆಳೆಗೆ ನಮಗೆ ಯಾವುದೇ ಕೀಟ ರೋಗ ಏನೇ ಪ್ರಾರಂಭ ಆಗೋದು ಆ ಮೊಳಕೆಯಿಂದನೇ. ಅಕಸ್ಮಾತ್ ನಮಗೆ ಆ ಮೊಳಕೆಯಿಂದನೇ ಕೀಟ ರೋಗ ಪ್ರಾರಂಭ ಆಯ್ತಂದ್ರೆ ನಮಗೆ ಅದು ಮುಂದೆ ಸದೃಢವಾದ ಬೆಳೆ ಬರಲ್ಲ ಮತ್ತೆ ನಮಗೆ ಒಳ್ಳೆ ಇಳುವರಿನೂ ಬರಲ್ಲ. ಹಾಗಾಗಿ ನಾವು ಬೀಜೋಪಚಾರ 3 ರೀತಿಯಲ್ಲೇ ಬೀಜೋಪಚಾರ ಮಾಡಬಹುದು. ಒಂದೇದ್ದು ಒಂದು ಕೀಟ ನಿರ್ವಹಣೆ, ಒಂದು ರೋಗ ನಿರ್ವಹಣೆ, ಒಂದು ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ, ಮತ್ತೆ ಇತ್ತೀಚೆಗೆ ನಮಗೆ ಮಳೆ ಹಿಂದ ಮುಂದ ಸ್ವಲ್ಪ ಏರುಪೇರು ಆಗ್ತಿರೋದ್ರಿಂದ ಆ ಬರವನ್ನು ತಡೆಗಟ್ಟಲಿಕ್ಕೆ ನಾವು ಅದನ್ನು ಕೂಡ ನಾವು ಬೀಜೋಪಚಾರ ಮಾಡ್ತೀವಿ. ನಾವು ಮುಖ್ಯವಾಗಿ ಈಗ ಪೋಷಕಾಂಶಗಳನ್ನು ಒದಗಿಸ್ಲಿಕ್ಕೆ ನಾವು ದ್ವಿದಳ ಧಾನ್ಯಗಳಿಗೆ ರೈಜೋಬಿಯಂ ಅಂತ ಬೀಜೋಪಚಾರ ಮಾಡ್ತೀವಿ, ಮತ್ತೆ ಫಾಸ್ಫರಸ್ PSB ಫಾಸ್ಫರಸ್ ಸಾಲಿಬಿಲೈಜಿಯಂ ಅಂದರೆ ರಂಜಕ ಕರಗಿಸುವ ಗೊಬ್ಬರ ಅಂತಿರುತ್ತೆ ಅದನ್ನು KMB ಅಂತೇಳಿ, ಇವನ್ನ ಬೀಜೋಪಚಾರ ಮಾಡೋದ್ರಿಂದ ನಮಗೆ ಇವಾಗ ಮೊಳಕೆ ಅದು 1-2-4 ಎಲೆ ಇದ್ದಾಗ ನಮಗೆ ಹಳದಿ ಕಲರ್ ಆಗ್ತಾವೆ ಅಂದರೆ ಪೋಷಕಾಂಶಗಳ ಕೊರತೆ ಅಂದರೆ ಸಾರಜನಕ ರಂಜಕದ ಕೊರತೆ ಕಾಣುತ್ತೆ. ಸೊ ಹಾಗಾಗಿ ನಾವು ಬೀಜೋಪಚಾರ ಮಾಡಿದರೆ ಈಗ ರೈಜೋಬಿಯಂ ಅದನ್ನು ಬೀಜೋಪಚಾರ ಮಾಡಿದರೆ ವಾತಾವರಣದಲ್ಲಿರುವಂಥ ಎಲ್ಲ ಸಾರಜನಕ ಸಾರಜನಕ 78% ಏನು ನೈಟ್ರೋಜನ್ ಅಂತೀವಿ ಆ ಸಾರಜನಕವನ್ನು ಹಿಡ್ಕೊಳಕ್ಕೆ ಇದು ಸಹಾಯ ಮಾಡುತ್ತೆ. ಈಗ ದ್ವಿದಳ ಧಾನ್ಯಗಳ ಬೇರುಗಳ ಮೇಲೆ ಸಣ್ಣ ಸಣ್ಣ ಗಂಟುಗಳನ್ನಾಗಿ ನಾವು ನೋಡಬಹುದು, ಅವೊಂಥರ ಯೂರಿಯಾ ಚೀಲ ಇದ್ದಂಗೆ. ಅಂದರೆ ಆ ವಾತಾವರಣದಲ್ಲಿರುವಂಥ ಎಲ್ಲ ಆ ಸಾರಜನಕವನ್ನು ನೈಟ್ರೋಜನ್ ಅನ್ನು ಅದು ಹಿಡ್ಕೊಳಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ನಾವು ಫಾಸ್ಫರಸ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಅದು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ರಂಜಕ ಕರಗಿಸುವ ಗೊಬ್ಬರ ಅಂತ ಕರಿತೀವಿ. ಸೊ ಅದನ್ನು ನಾವು ಬೀಜೋಪಚಾರ ಮಾಡಿದರೆ ಆ ವಾತಾವರಣದಲ್ಲಿ ಆ ರಂಜಕ ಏನಿರುತ್ತೆ ಅದು ದೊರೆಯುವ ರೀತಿಯಲ್ಲಿ ಇರಲ್ಲ. ಇದನ್ನು ಬೀಜೋಪಚಾರ ಮಾಡೋದ್ರಿಂದ ಏನಾಗತ್ತೆ ಅಂದರೆ ಅದು ನಮಗೆ ದೊರೆಯುವ ರೂಪದಲ್ಲಿ ಮಾಡಿಕೊಡುತ್ತೆ. ಹಾಗಾಗಿ ನಾವು ರಂಜಕ ಕರಗಿಸುವ ಗೊಬ್ಬರವನ್ನು ಇವು ಮೂರನ್ನು ಸೇರಿಸಿ ಒಂದು ಏನೋ ಇಪ್ಕೋದವ್ರದ್ದು ಲಿಕ್ವಿಡ್ ಕನ್ಸೋಲ್ಟಿಯಾ ಅಂತಿರುತ್ತೆ, ಸೊ ಅದನ್ನು ಕೂಡ ನಾವು ಹಾಕಿ ಬೀಜೋಪಚಾರ ಮಾಡಬಹುದು. ಇನ್ನೊಂದು ನಾವು ಈಗ ರೋಗ ನಿರ್ವಹಣೆ, ಈಗ ನಮಗೆ ಮಣ್ಣಲ್ಲಿ ಎಷ್ಟೋ ಶಿಲೀಂಧ್ರದಿಂದ ಬರುವಂಥ ರೋಗಗಳು ಕಾಡಬಹುದು. ಈಗ ಮೊಳಕೆ ಹೊಡೆಯುವಾಗನೇ ಅದಕ್ಕೆ ಎಷ್ಟೋ ಶಿಲೀಂಧ್ರದಿಂದ ಬರುವಂಥ ರೋಗಗಳು ಕಾಡ್ತಾವೆ. ಹಾಗಾಗಿ ನಾವು ಅದನ್ನು ಈಗ ಟ್ರೈಕೋಡರ್ಮಾ ಅಂತಿದೆ, ಸೊ ಅದನ್ನು ನಾವು ಬೀಜೋಪಚಾರ ಮಾಡಿದರೆ ಶಿಲೀಂಧ್ರದಿಂದ ಬರುವಂಥ ರೋಗಗಳನ್ನು ನಾವು ತಡೆಗಟ್ಟಬಹುದು, ಮತ್ತು ಮುಂದೆ ಬರುವಂಥ ಖರ್ಚನ್ನು ನಾವು ಕಡಿಮೆ ಮಾಡಬಹುದು. ಯಾಕಂದರೆ ಈ ಮುಂದೆ ರೋಗ ಆಗಲಿ ಕೀಟ ಆಗಲಿ ಮುಂದೆ ಬಂದ ಮೇಲೆ ಅದನ್ನು ನಾವು ಸಿಂಪರಣೆ ಮಾಡೋಕ್ಕೆ ಒಂದ್ಸತಿ ಸಿಂಪರಣೆ ಮಾಡಬೇಕಂದ್ರೆ 1,000-1,500 ರೂಪಾಯಿ ಆಗುತ್ತೆ. ಅದೇ ನಾವು ಬೀಜೋಪಚಾರ ಮಾಡೋಕ್ಕೆ ಕಡಿಮೆ ಖರ್ಚಿನಲ್ಲಿ ಈಗ 100-150 ರೂಪಾಯಿ ಅಂದರೆ ಇಷ್ಟ ಕಡಿಮೆ ದುಡ್ಡಿನಲ್ಲಿ ನಮಗೆ ಟ್ರೈಕೋಡರ್ಮ ಆಗಿರ್ಬೋದು ಇವೆಲ್ಲ ಸಿಗ್ತಾವೆ. ಇವನ್ನು ಬೀಜೋಪಚಾರ ಮಾಡಿದರೆ ನಮ್ಮ ಮುಂದೆ ಹೆಚ್ಚು ಖರ್ಚನ್ನು ನಾವು ಕಡಿಮೆ ಮಾಡಬಹುದು. ಹಂಗಾಗಿ ಈ ಟ್ರೈಕೋಡರ್ಮವನ್ನು ನಾವು ಪ್ರತಿ ಕೆಜಿಗೆ 10-20 ನಾವು ಹೆಚ್ಚು ಕಮ್ಮಿ ಮಾಡ್ಬೋದು, 10 ಗ್ರಾಮ್ದಷ್ಟು ಅಥವಾ 20 ಗ್ರಾಮ್ದಷ್ಟು ಬೀಜೋಪಚಾರ ಮಾಡಿದರೆ ನಾವು ಕೊಳೆ ರೋಗ ಆಗಿರ್ಬೋದು, ತೊಗರಿಯಲ್ಲಿ ನಟೆ ರೋಗ ಇವನ್ನೆಲ್ಲ ನಾವು ತಡೆಗಟ್ಟಬಹುದು ಬೀಜೋಪಚಾರ ಮಾಡಿದ್ರೆ. ಇನ್ನೊಂದು ನಾವು ಕೀಟ ನಿರ್ವಹಣೆ, ಕೀಟ ನಿರ್ವಹಣೆ ಈಗ ಯಾವುದೇ ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೆ ಏನು ಮಾಡ್ತಾವೆ ರಸ ಇರುವ ಕೀಟಗಳು ಪ್ರಾರಂಭಿಕ ಹಂತದಲ್ಲಿ ಅತಿ ಹೆಚ್ಚಾಗಿ ಕಾಡ್ತಾವೆ. ಯಾಕಂದರೆ ಎಲೆ ತುಂಬ ಮೃದುವಾಗಿರುತ್ತೆ, ಹಾಗಾಗಿ ನಮಗೆ ಪ್ರಾರಂಭಿಕ ಒಂದು 30-35 ದಿನದವರೆಗೂ ನಮಗೆ ಈ ರಸ ಇರುವ ಕೀಟಗಳು ಅತಿ ಹೆಚ್ಚಾಗಿ ಕಾಡೋದ್ರಿಂದ ನಾವು ಇದನ್ನು ರಾಸಾಯನಿಕ ಪದ್ಧತಿಯಲ್ಲಿ ಯಾವುದಾದ್ರೂ ಇಮಿಡಾಕ್ಲೋಪೈಡ್, ಥೈಮೆಥಗ್ಸಮ್ ಇವು 5 ml ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ನಮಗೆ ಪ್ರಾರಂಭಿಕ ಹಂತದಲ್ಲಿ ಬರುವಂಥ ಎಲ್ಲ ರಸ ಇರುವ ಕೀಟಗಳನ್ನು ನಾವು ತಡೆಗಟ್ಟಬಹುದು. ನಾವು ಈಗ ನಾನು ಜೈವಿಕ ಪದ್ಧತಿಯಲ್ಲಿ ಇವಾಗ PSB ಅಂದೆ, ರೈಜೋಬಿಯಂ ಅಂದೆ, ಟ್ರೈಕೋಡರ್ಮ ಅಂದೆ, ಓಕೆ ಇವು ಜೈವಿಕ ಪದ್ಧತಿಯಲ್ಲಿ. ಮತ್ತು ರಾಸಾಯನಿಕ ಪದ್ಧತಿಯಲ್ಲಿನೂ ನಾನು ಸ್ವಲ್ಪ ಕೆಮಿಕಲ್ ಹೇಳಿದೆ. ಇವು ಎರಡರಲ್ಲಿ ನಾವು ಯಾವ ಪದ್ಧತಿಯಲ್ಲಿ ಬೀಜೋಪಚಾರ ಮಾಡಿದರೆ ನಮಗೆ ಒಳ್ಳೆಯ ಲಾಭ ಆಗುತ್ತಂದರೆ, ಇವಾಗ ನಾವು ಯಾವುದಾದ್ರೂ ರಾಸಾಯನಿಕ ಪದ್ಧತಿಯಲ್ಲಿ ಬೀಜೋಪಚಾರ ಮಾಡಿದರೆ ಅದು ಜಾಸ್ತಿ ದಿನ ಉಳಿಯಲ್ಲ, ಅದರ ರೆಸಿಡ್ಯೂ ಏನಂತೀವಿ ಅದು ಒಂದು 15 ದಿನ ಒಂದು ವಾರ ಆಯಿತು ಅಂದರೆ ಮತ್ತೆ ನಾವು ಕೆಮಿಕಲ್ನ ಅಥವಾ ರಾಸಾಯನಿಕವನ್ನು ಹಾಕಬೇಕಾಗತ್ತೆ, ಸಿಂಪರಣೆ ಮಾಡಬೇಕಾಗತ್ತೆ. ಬಟ್ ಅದೇ ನಾವು ಜೈವಿಕ ಪದ್ಧತಿಯಲ್ಲಿ ಏನಾದರೂ ಬೀಜೋಪಚಾರ ಮಾಡಿದರೆ ಅದು ಮಣ್ಣಲ್ಲಿ ಹಾಗೆ ಸ್ಪ್ರೆಡ್ ಹಾಕೋಂತಾನೆ ಹೋಗ್ತಿರುತ್ತೆ. ಒಮ್ಮೆ ನೀವು ಬೀಜೋಪಚಾರ ಮಾಡಿ ಬಿತ್ತುಬಿಟ್ರೆ ನೀವು ಕೊನೆ ಕಟಾವು ಆಗುವವರೆಗೂ ಅದರ ಉಪಯೋಗವನ್ನು ನೀವು ತಗೋಬಹುದು. ಮಣ್ಣಲ್ಲಿ ಅದಕ್ಕೆ ಒಳ್ಳೆ ಫಲವತ್ತತೆ ಅಥವಾ ಅದಕ್ಕೆ ಒಳ್ಳೆ ವಾತಾವರಣ ನೀವು ಸೃಷ್ಟಿ ಮಾಡಿಕೊಟ್ರೆ ಒಮ್ಮೆ ನೀವು ಮಣ್ಣಿಗೆ ಹಾಕಿದರೆ ನೀವು ಅದನ್ನು ಬೆಳೆ ಕಟಾವು ಆಗುವವರೆಗೂ ಅದನ್ನು ನೀವು ಅದರ ಉಪಯೋಗವನ್ನು ತಗೋಬಹುದು. ಬಟ್ ಅದಕ್ಕೆ ಬೇಕಾದಂಥ ಸೂಕ್ತ ವಾತಾವರಣ, ಒಳ್ಳೆ ಕ್ಲೈಮೇಟ್ ಆ ಮಣ್ಣಲ್ಲಿ ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು. ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕೆಮಿಕಲ್ಸ್ಗೆ ಹಾಕದೇ ಇರೋ ಥರ ಈ ತಿಪ್ಪಿ ಗೊಬ್ಬರ ಆಗಿರ್ಬೋದು ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಹಾಕಿ ಇವನ್ನ ಹಾಕಿದರೆ ಇವು ಅಪ್ ಟು ನಮಗೆ ಕಟಾವು ಆಗುವವರೆಗೂ ಕಾಣ್ತಾವೆ. ಓಕೆ, ನಾವು ಈಗ ಬೀಜೋಪಚಾರ ಮಾಡಿಲ್ಲ, ನಾವು ಮರ್ತು ಬಿಟ್ಟಿದ್ದೀವಿ ಅಂತಂದರೆ ಮುಂದೆ ಅದನ್ನು ಏನು ಮಾಡಬೇಕಂದ್ರೆ ಈಗ ಯಾರು ಬೀಜೋಪಚಾರ ಮಾಡಿಲ್ಲ ಅದನ್ನು ನಾವು ತಿಪ್ಪಿ ಗೊಬ್ಬರ ಮುಖಾಂತರ ಇವಾಗ PSB 1 kg, ರೈಜೋಬಿಯಂ 1 kg, ಟ್ರೈಕೋಡರ್ಮ 1 kg, ಒಂದು 100 kg ಅಷ್ಟು ಒಳ್ಳೆ ಕೊಳತಿರುವಂತ ತಿಪ್ಪಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಅದನ್ನು ನೀರು ಹಾಕಿ ಚಿಮುಕಿಸಿ ಆ 1 kg ರೈಜೋಬಿಯಂ, ಟ್ರೈಕೋಡರ್ಮ ಮತ್ತು PSB ಹಾಕಿ ಒಂದು ತಡಪತ್ರೆ ಹಾಕಿ ಮುಚ್ಚಿಬಿಡಬೇಕು. ಅದು ಒಂದು 10-15 ದಿನ ಆದಮೇಲೆ ಅದು ಒಳ್ಳೆ ಶಿಲೀಂಧ್ರ ಅದ್ರ ಮ್ಯಾಗೆ ಬೆಳೆದಿರೋದು ನಿಮ್ಗೆ ಕಾಣುತ್ತೆ. ಅದನ್ನು ನೀವು ಮತ್ತೆ 2 ಟ್ಯಾಕ್ಟರ್ ಅಷ್ಟು ತಿಪ್ಪೆ ಗೊಬ್ಬರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಸಾಲಿನ ಗುಂಟ, ಯಾವ ಬೆಳೆ ಹಾಕಿರ್ತೀರ ಆ ಬೆಳೆಗೆ ಸಾಲಿನ ಗುಂಟ ಆದರೂ ಹಾಕ್ಬೋದು, ಅಥವಾ ನೀವು ಬೆಳೆ ಹಾಕಿಲ್ಲ ಅಂತಂದರೆ ಆ ಮಣ್ಣಲ್ಲಿ ನೀವು ಸೇರಿಸೋದ್ರಿಂದನೂ ನಿಮಗೆ ಅದರಿಂದ ಲಾಭವಾಗುತ್ತೆ. ಇಲ್ಲ ನಿಮಗೆ ನೀರು ಹಾಸೋಕ್ಕೆ ನೀರು ಫೆಸಿಲಿಟಿ ಇದೆ ಅಂತಂದರೆ ನೀವು ಏನು ಮಾಡಬೇಕಂದ್ರೆ 700 ಲೀಟರ್ ಅಷ್ಟು ಒಂದು ಬ್ಯಾರ್ಲಲ್ಲಿ ಏನೋ 1 kg ಇವು ಟ್ರೈಕೋಡರ್ಮ, ರೈಜೋಬಿಯಮ್, PSB ಇವನ್ನೆಲ್ಲ ಹಾಕಿ ಒಂದು 3 ದಿನ ಅದನ್ನು ಬಿಟ್ಟು ನೀವು ಡ್ರಿಪ್ ಮುಖಾಂತರ ಆಗಿರ್ಬೋದು ಅಥವಾ ಆ ಲೈನ್ ಮುಖಾಂತರ ನೀವು ಅದನ್ನು ಮಾಡಬಹುದು. ನಾವು ಮುಂಚಿತವಾಗಿಯೇ ಅಂದರೆ ಇವಾಗ ನಮ್ಗೆ ಯಾವುದೇ ರೋಗ ಕೀಟ ಅಥವಾ ಪೋಷಕಾಂಶಗಳ ಕೊರತೆ ಇವು ನಮಗೆ ಈ ಮೊಳಕೆಯಿಂದನೇ ಸ್ಟಾರ್ಟ್ ಆಗೋದು ಅಂದರೆ ನಮಗೆ ಭಾಳ ಮುಂದೆ ಖರ್ಚಾಗತ್ತೆ, ಸದೃಢವಾದ ಬೆಳೆ ಬರಲ್ಲ, ಒಳ್ಳೆ ಇಳುವರಿನೂ ಬರಲ್ಲ. ಹಾಗಾಗಿ ಬೀಜೋಪಚಾರ ಮಾಡೋದು ಬಹಳ ಸೂಕ್ತ. ಓಕೆ, ಈಗ ಇತ್ತೀಚೆಗೆ ಈ ಮಳೆ ಈಗ ನಾವು ಯಾವಾಗ ಅನ್ಕೊಂತೀವಿ ಆ ಕರೆಕ್ಟ್ ಟೈಮಿಗೆ ಬರ್ತಾನೆ ಇಲ್ಲ, ಹಾಗಾಗಿ ನಾವು ಇವನ್ನ ಅದನ್ನು ಸ್ವಲ್ಪ ಹಿಂದೆ ಮುಂದೆ ಮಳೆ ಹಿಂದೆ ಮುಂದೆ ಆದರೂ ನಾವು ಅದನ್ನು ತಡೆಗಟ್ಟಕ್ಕೆ ಏನಂದರೆ ನಾವು ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತೇಳಿ ಈಗ ಜೋಳಕ್ಕಾಗಿರ್ಬೋದು, ತೊಗರೆ, ಕಡಲೆ ಇವಕ್ಕೆಲ್ಲ ನಾವು ಅದರಿಂದನೇ ಬೀಜೋಪಚಾರ ಮಾಡಿದರೆ ಒಂದು ವಾರ 10 ದಿನ ಮಳೆ ಬರಲಿಲ್ಲ ಅಂದ್ರೂ ಅದಕ್ಕೆ ತಡೆಗಟ್ಟುವ ಅಥವಾ ಅದನ್ನೇ ಏನೋ ಆಗದೇ ಇರುವಂಥ ಶಕ್ತಿ ಅದಕ್ಕೆ ಬರುತ್ತೆ. ಹಾಗಾಗಿ ನಾವು ಬೀಜೋಪಚಾರ ಮಾಡೋದು ಬಹಳ ಸೂಕ್ತ. ಮತ್ತು ಇನ್ನೊಂದಂದರೆ ನಾವು ಇತ್ತೀಚೆಗೆ ಏನು ಮಾಡ್ತೀವಿ ಅಂದರೆ ಅತಿ ಹೆಚ್ಚಾಗಿ ನಾವು ಕೀಟನಾಶಕಗಳನ್ನು ಬಳಸ್ತಿದ್ದೀವಿ. ಯಾವುದೇ ಇವಾಗ ನಾವು ಜೈವಿಕ ಪದ್ಧತಿಯಲ್ಲಿ ಆಗಿರ್ಬೋದು ಅಥವಾ ನಾವು ಬೇರೆ ಬೇರೆ ಅಂತರ ಬೆಳೆ ಆಗಿರ್ಬೋದು ಅಥವಾ ಬಲೆ ಬೆಳೆ ಆಗಿರ್ಬೋದು, ಇವನ್ನ ಯಾವುದು ಯೂಸ್ ಮಾಡದೆ ನೇರವಾಗಿ ಏನಂತ ಈ ರಾಸಾಯನಿಕ ಕೆಮಿಕಲ್ಸ್ ಅದರಿಂದ ಬೆನ್ನತ್ತಿದ್ವಿ. ಹಾಗಾಗಿ ಅದರಿಂದ ನಮಗೆ ತುಂಬ ಇತ್ತೀಚೆಗೆ ನಮ್ಮ ಗೊತ್ತಿದೆ ನಮಗೆಲ್ಲ, ನಾವು 100, 105 ವರ್ಷ 90 ವರ್ಷ ಮ್ಯಾಗ ಬದುಕೋರು ಎಲ್ಲರೂ ಈಗ 50-60 ವರ್ಷಕ್ಕೆ ನಮಗೆ ತುಂಬ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿದೆ. ಯಾಕಂದರೆ ಆ ರೆಸಿಡ್ಯೂ ಅಥವಾ ಆ ವಿಷ ಆ ಫುಡ್ಡಲ್ಲಿ ಇರೋದ್ರಿಂದ. ಸೊ ಹಾಗಾಗಿ ಮತ್ತು ಈಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಮುಂಗಾರು ಬೆಳೆ ಹಾಕ್ಕೊಂಡು ಎಲ್ಲರೂ ಬೆಳೆ ಇದೆ ಆಲ್ರೆಡಿ, ನೀವು ಸಿಂಪರಣೆ ಎಲ್ಲ ತೊಗೊಂತಿದ್ದೀರಾ. ಸೊ ಹಾಗಾಗಿ ನೀವು ಸುರಕ್ಷಿತ ಕೀಟನಾಶಕಗಳನ್ನು ಹೇಗೆ ಬಳಕೆ ಮಾಡಬೇಕು, ಫಸ್ಟ್ ನೀವು ಏನು ಮಾಡಬೇಕಂತಂದರೆ ನಿಮ್ಗೆ ಯಾವ ಬೆಳೆ ಇದೆ ಯಾವ ಕೀಟ ಇದೆ ಓಕೆ ಅದನ್ನು ನೀವು ನೀಟಾಗಿ ತಿಳ್ಕೋಬೇಕು. ಅದು ಆದಮೇಲೆ ನೀವು ಆ ರಾಸಾಯನಿಕ ಖರೀದಿ ಮಾಡೋಕ್ಕೆ ಹೋಗ್ಬೇಕು. ನೀವು ಯಾವುದೇ ಡೀಲರ್ ಅಂಗಡಿ ಯಾವುದೇ ಒಂದು ಎಣ್ಣೆ ಗೊಬ್ಬರ ಅಂಗಡಿ ಹೋಗ್ಬೇಕಂದ್ರೆ ಯಾವ ಕೀಟ ಅದು, ಯಾವ ಹುಳ ಐತಿ, ಯಾವ ರೋಗ ಐತಿ, ಯಾವ ಬೆಳೆ ಐತಿ, ಅದನ್ನ ನೀಟಾಗಿ ನೋಡ್ಕೊಂಡು ಅದ್ರ ತಕ್ಕಂತೆ ನೀವು ರಾಸಾಯನಿಕ ಅಥವಾ ಕೆಮಿಕಲ್ನ ಪರ್ಚೇಸ್ ಮಾಡ್ಕೋಬೇಕು. ಮಾಡ್ಕೊಂಡು ಬಂದ್ಮೇಲೆ ಅದು ಎಷ್ಟೋ, ಈಗ 5 ml ಯಾವುದೇ ಒಂದು ಎಲೆ ತಿನ್ನುವಂಥ ಕೀಟ ಅದಕ್ಕೆ ನಾವು 5 ml ಪರ್ ಲೀಟರ್ ಹಿಂಗೇನೋ ರೆಕಮೆಂಡ್ ಮಾಡಿರ್ತೀವಿ ಅಂದರೆ ರೈತರು ಏನು ಮಾಡ್ತಾರೆ 10 ml ಆಗಿದೆ 15 ml ಓಕೆ ಶಿಫಾರಸು ಮಾಡಿದ ರೀತಿಯಲ್ಲಿ ಮಾಡಲ್ಲ, ಹೆಚ್ಚು ಕಮ್ಮಿ ಮಾಡ್ತಾರೆ. ಅದರಿಂದ ಹುಳಕ್ಕೇನೋ ಇದು ಆಗಲ್ಲ, ಅದರಿಂದ ಸುತ್ತಮುತ್ತ ಇರುವ ಪಕ್ಷಿ ಪ್ರಾಣಿ ಮತ್ತು ನಮ್ಗೆ ಎಷ್ಟೋ ಪರತಂತ್ರ ಜೀವಿಗಳು ಪರಭಕ್ಷ್ಯ ಜೀವಿಗಳು ಅದಾವೆ ಅದ್ರ ಮ್ಯಾಗ ಹಾನಿ ಆಗುತ್ತೆ, ನಮ್ಮ ಮ್ಯಾಗೂ ಆ ಮಣ್ಣಲ್ಲಿರುವಂಥ ಎಲ್ಲ ಜೀವಿಗಳಿಗೆ ಹಾನಿ ಆಗುತ್ತೆ. ಹಾಗಾಗಿ ಶಿಫಾರಸು ಮಾಡಿದ ರೀತಿಯಲ್ಲೇ ನೀವು ಸಿಂಪರಣೆ ಮಾಡಬೇಕು. ಮತ್ತು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ, ಕರೆಕ್ಟ್ ಯಾವ ಹುಳ ಇದೆ, ಈಗ ರಸ ಇರುವ ಕೀಟಕ್ಕೆ ಅದಕ್ಕೆ ಆದಂಥ ಕೆಮಿಕಲ್ ಸಿಗುತ್ತೆ, ಈಗ ಎಲೆ ತಿನ್ನುವಂಥ ಕೀಟಕ್ಕೆ ಬೇರೆ ಕೆಮಿಕಲ್ ಸಿಗುತ್ತೆ. ಹಾಗಾಗಿ ಈಗ ನಮಗೆ ಯಾವ ಬೆಳೆ ಇದೆ, ಯಾವ ರೋಗ ಇದೆ, ಯಾವ ಕೀಟ ಇದೆ, ಅದಕ್ಕೆ ತಕ್ಕಂತೆ ನಾವು ರಾಸಾಯನಿಕವನ್ನು ಪರ್ಚೇಸ್ ಮಾಡ್ಕೊಂಬರ್ಬೇಕು. ಬರಬೇಕಾದ್ರೆ ನಾವು ನೀಟಾಗಿ ಅದನ್ನು ಸಪ್ರೇಟ್ ಒಂದು ಇದರಲ್ಲಿ ತರಬೇಕು. ನಾವು ಏನೋ ಈಗ ಹಳ್ಳಿಯೊಳಗೆ ಎಲ್ಲರೂ ಏನು ಮಾಡ್ತಾರೆ, ಸಂತಿಗೆ ಹೋಗ್ತಾರೆ, ಸಂತಿದ ಎಲ್ಲ ಸಂತಿ ಸಾಮಾನುಗಳು ಹಾಕಿರ್ತಾರೆ, ಅದರಾಗೆ ಆ ಎಣ್ಣೆ ಬಾಟಲ್ ಹಾಕ್ಕೊಂಬರ್ತಾರೆ. ಹಾಗೆಲ್ಲ ಮಾಡಬಾರ್ದು, ಸಪ್ರೇಟ್ ಒಂದು ಇದರಲ್ಲಿ ಹಾಕ್ಕೊಂಬರ್ಬೇಕು. ಬಂದು ಅದನ್ನು ನೀಟಾಗಿ ಒಂದು ಕಡೆ ಇಡಬೇಕು, ಗಾಳಿ ಆಡುವಂಥ ಒಂದು ಜಾಗದಲ್ಲಿ ಎಲ್ಲೋ ಒಂದು ಕಡೆ ಕಪಾಟಲ್ಲಿ ಹಾಕಿ ಅದನ್ನು ಕೀ ಹಾಕಿ ಇಡಬೇಕು. ಯಾರು ಮಕ್ಕಳು ಓಡಾಡದೇ ಇರುವಂಥ, ಮಕ್ಕಳಿಗೆ ಗೊತ್ತಾಗಿರಲ್ಲ ಇದು ಒಳ್ಳೇದೋ ಕೆಟ್ಟದೋ ಏನಾದ್ರು ಮಾಡ್ಬೋದು, ಹಾಗಾಗಿ ಅದನ್ನು ಒಂದು ಸಪ್ರೇಟಾಗಿ ಗಾಳಿ ಆಡೋ ಜಾಗದಲ್ಲಿ ಒಂದು ಕಪಾಟಲ್ಲಿ ಹಾಕಿಡಬೇಕು. ಮತ್ತು ಸಿಂಪರಣೆ ಮಾಡಬೇಕಂತಂದರೆ ನಾವು ಮುಂಚೆ ಸಿಂಪರಣೆ ಮಾಡುವ ಮುಂಚೆ ನಾವು ಏನು ಪರಿಕರಗಳು ಏನು ಯೂಸ್ ಮಾಡ್ತೀವಿ, ಈಗ ಸ್ಪ್ರೇಯರ್ ಟ್ಯಾಂಕ್ ಆಗಿರ್ಬೋದು, ಬಕೆಟು, ಜಗ್ಗು, ಅವೆಲ್ಲ ಏನು ಮಾಡಬೇಕಂದ್ರೆ ನೀಟಾಗಿ ಅದಾವಿಲ್ಲ, ಸೋರ್ತಾವೇನೋ, ಎಲ್ಲಾದರೂ ಲೀಕೇಜ್ ಅದಾವೇನೋ, ಅವನ್ನೆಲ್ಲ ನೀಟಾಗಿ ನೋಡಬೇಕು. ಯಾಕಂದರೆ ಎಷ್ಟೋ ಜನ ಹಿಂಗೆ ರೈತರನ್ನ ನೋಡಿದ್ದೀನಿ, ಹಿಂಗೆ ಸ್ಪ್ರೇ ಮಾಡ್ತಿರ್ತಾರೆ, ಆ ನಾಜಲ್ ಆಗಿರ್ಬೋದು ಆ ಟ್ಯಾಂಕಿಂದ ಹಾಗೆ ಮೈ ಮೇಲೆ ಚೆಲ್ತಿರುತ್ತೆ. ಸೊ ಅದರಿಂದ ತುಂಬ ಪ್ರಾಬ್ಲಮ್, ಯಾಕಂದರೆ ನಮ್ಮ ಬೆವರಗ್ರಂಥಿಗಳ ಮುಖಾಂತರ ಎಲ್ಲ ಆ ಕೆಮಿಕಲ್ ಆ ರಾಸಾಯನಿಕಗಳು ನಮ್ಮ ಬೆವರಗ್ರಂಥಿಗಳ ಮುಖಾಂತರ ಒಳಗಡೆ ಬಾಡಿಗೆ ಶೇಖರಣೆ ಆಗುತ್ತೆ. ಸೊ ಇವತ್ತು ಮೇ ಬಿ ಅಂದ್ಕೊಂತೀವಿ ನಮಗೇನೋ ಆಗಲ್ಲ ಇದು ಅಂತೇಳಿ, ಬಟ್ ನಮ್ಗೆ ಇವತ್ತು ಗೊತ್ತಾಗಲ್ಲ. ಯಾಕಂದರೆ ಇವತ್ತು ಒಂದೇ ದಿನದಾಗ ನಮ್ಮ ಮೈ ಮೇಗೆ ಹಂಗೆ ಅಷ್ಟು ಶೇಖರಣೆ ಹಾಕೊಂತ ಹೋದ್ರೆ ಇವತ್ತು ನಾವೇನು ಸತ್ತೋಗಲ್ಲ. ಬಟ್ ಒಂದಿನ ಒಂದು 40-50 ವರ್ಷ ಆದಮೇಲೆ ಅದು ನಮ್ಮ ಮ್ಯಾಗ ಈ ಅದರ ಪರಿಣಾಮ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಅದನ್ನು ನೀಟಾಗಿ ಅರ್ತ್ಕೊಂಡು ನೀವು ಸಿಂಪರಣೆ ಮಾಡೋಕ್ಕೆ ಹೋಗಬೇಕು. ಮತ್ತು ಸಿಂಪರಣೆ ಮಾಡುವಾಗ ಅವೆಲ್ಲ ಕ್ಲೀನ್ ಅದಾವಿಲ್ಲ, ಅವನ್ನೆಲ್ಲ ಈಗ ಹಿಂದೆ ಯಾವುದೋ ಒಂದು ಕಳೆನಾಶಕ್ಕೆ ಸ್ಪ್ರೇ ಮಾಡಿರ್ತಾರೆ, ಅದನ್ನು ತೊಳಿಬೇಕು. ಆದಮೇಲೆ ನೀವು ನೀಟಾಗಿ ಅದಕ್ಕೆ ನೀವು ಮಾಸ್ಕ್ ಹಾಕ್ಕೋಬೇಕು, ಗ್ಲೌಸ್ ಹಾಕ್ಕೋಬೇಕು, ಸ್ಪೆಕ್ಟು, ಕ್ಯಾಪು, ಫುಲ್ ತೋಳಿನ ಶರ್ಟ್ ಹಾಕ್ಕೋಬೇಕು, ಶೂಸ್ ಹಾಕ್ಕೋಬೇಕು, ಇವು ಹಾಕ್ಕೊಂಡು ನೀವು ಸ್ಪ್ರೇ ಮಾಡೋಕ್ಕೆ ಹೋಗಬೇಕು. ಯಾರೂ ಆ ಥರ ಮೇಂಟೈನ್ ಮಾಡಲ್ಲ, ಬಟ್ ಅದರಿಂದ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅವನ್ನೆಲ್ಲವನ್ನೂ ಮೇಂಟೈನ್ ಮಾಡಿರಿ. ಮತ್ತು ನೀವು ಸಿಂಪರಣೆ ಮಾಡೋಕ್ಕೆ ಮುಂಚೆನೇ ನೀವು ಏನೇ ತಿನ್ನಬೇಕಂದ್ರೆ ಕುಡಿಬೇಕಂದ್ರೆ ಸಿಂಪರಣೆ ಮುಂಚೆನೇ ಮಾಡಿಬಿಡಬೇಕು. ಅದು ಬಿಟ್ಟು ನೀವು ಸಿಂಪರಣೆ ಮಾಡುವಾಗ ಏನೋ ಬೋರ್ ಆಗಾಗತ್ತೈತೆ ಅಂತೇಳಿ ಎಲ್ಲಿ ಅಡಿಕೆ ತಿಂದೆ, ಸ್ಮೋಕ್ ಮಾಡಿದೆ, ಅವನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಏನೇ ಇದ್ದರೂ ನೀವು ಸಿಂಪರಣೆ ಮಾಡುವ ಮುಂಚೆನೇ ನೀವು ಅದನ್ನೆಲ್ಲ ಮಾಡಬೇಕು. ಮತ್ತು ಯಾವ ಟೈಮಲ್ಲಿ ನಾವು ಸಿಂಪರಣೆ ಮಾಡಬೇಕು ಅದು ತುಂಬ ಮುಖ್ಯ. ನಾವು ಮಟ ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಹೆವಿ ಬಿಸಿಲಿರುತ್ತೆ, ಆ ಟೈಮಲ್ಲಿ ಎಲ್ಲ ಸಿಂಪರಣೆ ಮಾಡೋಕ್ಕೆ ಹೋಗಬಾರ್ದು. ಮುಂಜಾನೆ ಒಂದು 8:30-9 ಗಂಟೆ ಒಳಗಡೆ ಅಥವಾ ಸಾಯಂಕಾಲದ ವೇಳೆಯಲ್ಲಿ ನಾವು ಸಿಂಪರಣೆ ಮಾಡಬೇಕು. ಯಾಕಂತಂದರೆ ನಮಗೆ ಎಷ್ಟೋ ನಮಗೆ ಒಳ್ಳೆ ನಮಗೆ ಉಪಯೋಗವಾಗುವಂಥ ಕೀಟಗಳು, ಈ ಪರಭಕ್ಷ್ಯ ಕೀಟಗಳು, ಪರತಂತ್ರ ಕೀಟಗಳು ಆಗಿರ್ಬೋದು, ಅಥವಾ ಈ ಜೇನು ನಮಗೆ ಒಂದು ಪರಾಗಕ್ಕೆ ಹೆಲ್ಪ್ ಆಗುವಂಥ ಈಗ ಜೇನು ಹುಳಗಳು, ಇವು ಮಧ್ಯಾಹ್ನ ವೇಳೆಯಲ್ಲಿ ತುಂಬ ತುಂಬಾ ಆಕ್ಟಿವ್ ಆಗಿರುತ್ತೆ. ಹಂಗಾಗಿ ನಾವು ಆ ಟೈಮಲ್ಲಿ ಏನಾದರೂ ಸಿಂಪರಣೆ ಮಾಡಿದರೆ ಅವಕ್ಕೆ ಅದ್ರ ಮೇಲೆಲ್ಲ ಪ್ರಾರಂಭ ಆಗುತ್ತೆ, ತೊಂದರೆ ಆಗುತ್ತೆ. ಸೊ ಹಂಗಾಗಿ ನೀವು ಮುಂಜಾನೆ ಅಥವಾ ಸಾಯಂಕಾಲದ ವೇಳೆಯಲ್ಲಿ ನೀವು ಸಿಂಪರಣೆ ಮಾಡಬೇಕು. ಮತ್ತು ಸಿಂಪರಣೆ ನೀವು ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಹೋಗಬಾರ್ದು, ಗಾಳಿಗುಂಟ ಹೋಗಬೇಕು. ಗಾಳಿಗ ವಿರುದ್ಧ ದಿಕ್ಕಿನಲ್ಲಿ ಹೋದರೆ ನಿಮಗೆ ನಿಮ್ಮ ಕಣ್ಣು ಬಾಯಿ ಇದರ ಮುಖಾಂತರ ನಿಮ್ಮ ಬಾಡಿಗೆ ಆ ವಿಷ ಏನಾಗುತ್ತೆ ಅಂದರೆ ಶೇಖರಣೆ ಆಗುತ್ತೆ. ಹಂಗಾಗಿ ಆ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ನೀವು ಸಿಂಪರಣೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸಿಂಪರಣೆ ಆದಮೇಲೆ ನೀವು ನೀಟಾಗಿ ಏನು ಕೆಮಿಕಲ್ ಏನೋ ಲಾಸ್ಟಿಗೆ ಉಳಿದಿರುತ್ತೆ ಅದನ್ನು ಎಲ್ಲೋ ಒಂದು ಕಡೆ ಡಂಪ್ ಮಾಡ್ತೀರಾ. ಯಾವುದೋ ಒಂದು ಗುಂಡಿ ಇರುತ್ತೆ ನಿಮ್ಮ ಹೊಲದಾಗ, ಯಾವುದೋ ಒಂದು ಒಕ್ಕರಾಣಿ ಟೈಪ್ ಇರುತ್ತೆ, ಒಂದು ಹೊಂಡ ಇರುತ್ತೆ, ಅದರಲ್ಲಿ ಎಷ್ಟು ಎಣ್ಣೆ ಉಳಿದಿರುತ್ತೆ ಅದ್ರಾಗ ಹೋಗಿ ಹಾಕ್ಬಿಡ್ತೀರಾ. ಇಲ್ಲಾಂದರೆ ಅವು ಏನು ನೀವು ಪಾಕೆಟ್ ಆಗಿರ್ಬೋದು ಅಥವಾ ಅವು ಬಾಟಲ್ ಆಗಿರ್ಬೋದು ಎಲ್ಲಿ ಬೇಕಲ್ಲಿ ಯೂಸ್ ಮಾಡಿರ್ ಒಗೆದು ಬಿಡ್ತೀರಾ. ಹಾಗೆಲ್ಲ ಮಾಡಬಾರ್ದು. ಅವನ್ನೆಲ್ಲ ಏನು ಉಳಿದಿರುತ್ತೆ ಅವನ್ನ ಮನೆಯಿಂದ ಒಂದು 150-200 meters ದೂರದಲ್ಲಿ ಒಂದು ಗುಂಡಿ ತೋಡಿ ಒಂದು ತೆಗೆದು ಅವನ್ನೆಲ್ಲ ಹಾಕಿ ಅದನ್ನು ಮುಚ್ಚಬೇಕು. ಓಕೆ, ನೀವು ಅದೇ ಮನೆಯಿಂದ ಏನಾದರೂ ಜಗ್ಗು ಗ್ಲಾಸು ಅವನ್ನೆಲ್ಲ ಯೂಸ್ ಮಾಡಬಾರ್ದು, ಅವನ್ನೇ ಸಪ್ರೇಟಾಗಿ ಯೂಸ್ ಮಾಡಬೇಕು. ಇವು ಎಲ್ಲ ಆದಮೇಲೆ ನೀವು ಏನು ಬಟ್ಟೆ ಹಾಕೊಂಡಿರ್ತೀರಾ ಅವನ್ನೆಲ್ಲ ನೀಟಾಗಿ ವಾಶ್ ಮಾಡೋಕ್ಕೆ ಇಟ್ಟು ನೀವು ಕೈಕಾಲು ನೀಟಾಗಿ ವಾಶ್ ಮಾಡಿಕೊಂಡು ನೀವು ತಿನ್ನಬೇಕಾಗತ್ತೆ. ಹಂಗಾಗಿ ನೀವು ಈ ಥರ ಏನೋ ಸುರಕ್ಷಿತ ಕೀಟನಾಶಕಗಳನ್ನು ಹೆಂಗೆ ಬಳಕೆ ಮಾಡಬೇಕು ಅನ್ನೋದು ನೀವು ಅರ್ಥಗೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಇಲ್ಲಾಂದರೆ ನಿಮಗೆ ಮುಂದೆ ಒಂದಿನ ಬಹಳ ತೊಂದರೆ ಆಗತ್ತೆ. ಸೊ ಈಗಾಗಲೇ ತಾವು ಹೇಳಿದ್ರಿ ಗಂಗಪ್ಪ ಅವರೇ, ಸುರಕ್ಷಿತವಾದ ಕೀಟನಾಶಕವನ್ನು ಬಳಕೆ ಮಾಡಬೇಕು ಅಂತೇಳಿ. ಹಾಗಿದ್ದರೆ ಅಂದರೆ ಒಂದು ರೈತರಿಗೆ ಒಂದು ಕಿವಿ ಮಾತು ಹೇಳಬೇಕು ನಾವು, ಅಂದರೆ ಇಲ್ಲಿ ಸೂಕ್ತವಾದಂತಹ ಸಮಯ ಯಾವುದು ಸಿಂಪರಣೆ ಮಾಡಲಿಕ್ಕೆ, ಮತ್ತು ಸಿಂಪರಣ ದ್ರಾವಣ ಎಷ್ಟನ್ನು ನಾವು ಬಳಕೆ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ. ಅದೇ ಸಿಂಪರಣೆ ವೇಳೆ ಅಂದರೆ ನಾವು ಅತಿ ಹೆಚ್ಚಾಗಿ ಗಾಳಿ ಇದ್ದಾಗ ಸಿಂಪರಣೆ ಮಾಡಬಾರ್ದು, ಅಥವಾ ಗಾಳಿಗುಂಟನೇ ನಾವು ಸ್ಪ್ರೇ ಮಾಡ್ಕೊಂಡು ವಿರುದ್ಧ ದಿಕ್ಕಿನಲ್ಲಿ ಮಾಡಬಾರ್ದು. ಮುಂಜಾನೆ ಮತ್ತು ಸಾಯಂಕಾಲ ವೇಳೆ ನಾವು ಸಿಂಪರಣೆ ಮಾಡಬೇಕು. ಶಿಫಾರಸು ಎಷ್ಟು ಮಾಡಿರ್ತಾರೆ ಅದೇ ರೀತಿಯಲ್ಲಿ ನಾವು ಶಿಫಾರಸು ಮಾಡಬೇಕು. ಈಗ ಯಾಕಂದರೆ ನಮಗೆ ಈಗ ನಂಗೆ ಹೊಟ್ಟೆ ನೋವಿದೆ ತಲೆನೋವು ಇದೆ ಅಂತಂದರೆ ಹೊಟ್ಟೆ ನೋವು ತಲೆನೋವು ಟ್ಯಾಬ್ಲೆಟ್ಸ್ ತೊಗೊಂಡಾಗೆ ನಂಗೆ ಕಮ್ಮಿ ಆಗುತ್ತೆ. ಓಕೆ, ಹಾಗಾಗಿ ನಾವು ಯಾವ ಪ್ರತಿಯೊಂದು ಈ ಹುಳಕ್ಕೆ ಆ ರೋಗಕ್ಕೆ ಅದಕ್ಕೆ ಆದಂಥ ಕೆಮಿಕಲ್ ರಾಸಾಯನಿಕಗಳು ಇರ್ತಾವೆ ಅದನ್ನ ಬಿಟ್ಟು ಬೇರೆ ನಾವು ಯಾವುದೋ ಈಗ ರೋಗ ಕೊಡೆಯುವಂಥವು ಕೀಟ ಕೊಡೆಯುವಂಥ ರೋಗ ಕೊಡಿದ್ರೆ ನಮಗೆ ಅದು ಕೀಟ ಕಂಟ್ರೋಲಿಗೆ ಬರಲ್ಲ. ಹಾಗಾಗಿ ನಾವು ಫಸ್ಟು ಅದರ ಈಗ ಯಾವ್ದಾದ್ರು ವಿಜ್ಞಾನಿಗಳ ಸಹಲೆ ತಗೊಂಡು ಅದನ್ನು ತಿಳ್ಕೊಂಡು ನಾವು ನೀಟಾಗಿ ಕೆಮಿಕಲ್ನ ಪರ್ಚೇಸ್ ಮಾಡಬೇಕು. ಮತ್ತು ಎಷ್ಟು ಶಿಫಾರಸು ಮಾಡಿರ್ತಾರೆ ಅಷ್ಟೇ ಪ್ರಮಾಣದಲ್ಲಿ. ಈಗ ಏನು ರೈತರು ಏನು ಅನ್ಕೋತಾರಂದರೆ ಏ ಇಷ್ಟು ಹೇಳಿದಾರಪ್ಪ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ನಮ್ಗೆ ಬೇಗ ಕಂಟ್ರೋಲ್ ಆಗುತ್ತೆ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅನ್ಕೋತಾರೆ. ಬಟ್ ಅದು ಎಲ್ಲ ಹಂಗಾಗಲ್ಲ. ಅದರಿಂದ ಏನಾಗತ್ತಂದ್ರೆ ಮಣ್ಣಲ್ಲಿ ವಿಷ ಉಳ್ಕೊಂತೈತಿ, ಮತ್ತು ಪಕ್ಷಿ ಪ್ರಾಣಿ ಅಲ್ಲಿರುವಂಥ ಎಷ್ಟೋ ನಮಗೆ ಉಪಯೋಗವಾಗುವಂಥ ಜೀವಿಗಳು ಅದ್ರ ಮ್ಯಾಗೆಲ್ಲ ನಮಗೆ ವಾತಾವರಣ ಮಣ್ಣು ನೀರು ಎಲ್ಲದರಲ್ಲಿ ಸೇರಿಕೊಂಡು ಈಗ ಆಲ್ಮೋಸ್ಟ್ ನೋಡಿರ್ಬೋದು ಈವನ್ ತಾಯಿ ಹಾಲಲ್ಲಿ ಕೂಡ ವಿಷ ಕಂಡು ಬರ್ತಿದೆ. ಬಿಕಾಸ್ ಎಲ್ಲರೂ ನಾವು ಆ ರಾಸಾಯನಿಕದಿಂದ ಬೆನ್ನತ್ತಿದ್ದೀವಿ, ಬೇಗ ಕಂಟ್ರೋಲ್ ಆಗಬೇಕು ಅಂತೇಳಿ ಅತಿ ಹೆಚ್ಚಾಗಿ ನಾವು ಈ ರಾಸಾಯನಿಕ ಕೆಮಿಕಲ್ಗಳನ್ನು ನಾವು ಸಿಂಪರಣೆ ಮಾಡೋದ್ರಿಂದ ನಮಗೆ ತುಂಬ ತೊಂದರೆಗಳು ಉಂಟಾಗ್ತಿದೆ ಇತ್ತೀಚೆಗೆ. ಇದರಲ್ಲಿ ಭಾಳ ಮುಖ್ಯವಾಗಿ ನಮ್ಮಲ್ಲಿ ಹೊರಹೊಲ್ದವ್ರು ನಾವು ಗಮನಿಸಿದಾಗ ನಮ್ಮಲ್ಲಿ ನೀರಾವರಿಯಲ್ಲಿ ಸಮಸ್ಯೆ ಇಲ್ಲ, ಈ ಕೊಪ್ಪಳ ಜಿಲ್ಲೆ ಇದರಲ್ಲಿ ತುಂಗಭದ್ರ ಅಚ್ಚುಕಟ್ಟಲ್ಲಿ ಸಮಸ್ಯೆ ಇಲ್ಲ. ಆದರೆ ಹೊರಹೊಲ್ದಲ್ಲಿ ಏನಾಗುತ್ತೆ, ನೀರಿನ ಕೊರತೆ ಇರೋದ್ರಿಂದ ಭಾಳ ರಾಸಾಯನಿಕವನ್ನು ಹೆಚ್ಚಾಗಿ ಬಳಸ್ತಾರೆ, ಆದರೆ ನೀರು ಅದಕ್ಕೆ ಬಳಸತಕ್ಕಂತಹ ಸಿಂಪರಣ ದ್ರಾವಣ ಭಾಳ ಕಡಿಮೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಹ ರೈತರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಅಂದರೆ ಎಷ್ಟು ನೀರು ಬಳಸಬೇಕು, ಅಥವಾ ಒಂದು ಶಿಫಾರಸು ಏನಾದರೂ ಇದೆಯಾ, ಒಂದು ಎಕರೆಗೆ ಇಷ್ಟೇ ಬಳಸಬೇಕು, ಅಥವಾ ಗಿಡದ ಹಂತದ ಮೇಲೆ ಏನಾದರೂ ಶಿಫಾರಸು ಇದೆಯಾ? ಈಗ ಒಂದೊಂದು ಬೆಳೆಗೆ ಅದು ಸ್ವಲ್ಪ ನಮ್ಮ ಕೃಷಿ ಕ್ಷೇತ್ರ ಬೆಳೆ ತೋಟಗಾರಿಕೆ ಬೆಳೆಗೆ ಅದು ಎಲ್ಲ ಇದು ಆಗುತ್ತೆ. ಆಲ್ಮೋಸ್ಟ್ 700 liters ಪ್ರತಿ ಎಕರೆಗೆ ಅಷ್ಟು ನಾವು, ಅಂದರೆ ನಾವು ಒಂದು ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ನೆತ್ತಿಯಿಂದ ಪಾದದ ತನಕ ಚೆನ್ನಾಗಿ ಗಿಡ ತೊಯ್ಯಬೇಕು ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಬೆಳೆಗೆ ಸಿಂಪರಣೆ ಮಾಡಬೇಕಾದ್ರೆ ನೆತ್ತಿಯಿಂದ ಪಾದದ ತನಕ, ಅಂದರೆ ಎಲ್ಲೇ ಕೀಟ ಇರಲಿ ರೋಗದ ಕಣಗಳಿರಲಿ ಸಂಪೂರ್ಣವಾಗಿ ಹತೋಟಿ ಆಗಬೇಕು ಅಂತ ಹೇಳಿದರೆ ಗಿಡ ಸಂಪೂರ್ಣವಾಗಿ ತೊಯ್ಯಬೇಕು ಅಂತ ಹೇಳ್ತಾರೆ. ಆ ಒಂದು ದಿಕ್ಕಿನಲ್ಲಿ ರೈತ ಬಾಂಧವರು ಗಮನ ಹರಿಸ್ಬೇಕು ಅನ್ನೋದು ಭಾಳ ಮುಖ್ಯ. ಇನ್ನೊಂದು, ಈ ಕೀಟನಾಶಕಗಳಲ್ಲಿ ಭಾಳ ವಿಷಯುಕ್ತ ಇರತಕ್ಕಂಥದ್ದು ಕಡಿಮೆ ವಿಷ ಇರತಕ್ಕಂಥದ್ದು ಕೀಟನಾಶಕಗಳಲ್ಲಿ ಚಿಹ್ನೆಗಳು ಅಂತ ಹೇಳ್ತೀವಿ, ಹಸಿರು ನೀಲಿ ಹಳದಿ, ಯಾವ ರೀತಿಯ ಚಿಹ್ನೆ ಇರತಕ್ಕಂಥದ್ದಕ್ಕೆ ರೈತರು ಜಾಸ್ತಿ ಒತ್ತು ಕೊಡಬೇಕು? ಇವಾಗ ನಾವು ಎಲ್ಲರೂ ಈಗ ಕೆಂಪು ಬಣ್ಣ ಇರುವಂಥ ಹಳದಿ ನೀಲಿ ಮತ್ತು ಹಸಿರು ಬಣ್ಣ, ನಾವು ಯಾವತ್ತೂ ನಾವು ಫಸ್ಟ್ ಏನು ಮಾಡಬೇಕಂತಂದರೆ ಇವು ಸಸ್ಯಜನ್ಯ ಕೀಟನಾಶಕಗಳು ಅಂತ ಬರ್ತಾವೆ. ಇವು ಹಸಿರು ಬಣ್ಣ ಹೊಂದಿರುವಂಥ ಕೀಟನಾಶಕಗಳು ಅಥವಾ ಆ ಪ್ಲ್ಯಾಂಟ್ ಒರಿಜಿನೇಟೆಡ್ ಕೆಮಿಕಲ್ಸ್ ಏನಂತೀವಿ ನಾವು, ಅವನ್ನ ಯೂಸ್ ಮಾಡೋದ್ರಿಂದ ನಮಗೆ ಆ ವಿಷ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲಿರುವಂಥ ಪಕ್ಷಿ ಪ್ರಾಣಿಗಳು ಅಥವಾ ನಮಗೆ ಉಪಯೋಗ ಆಗುವಂಥ ಜೀವಿಗಳಿಗೆ ಅವು ಅಷ್ಟು ತೊಂದರೆಯನ್ನು ಮಾಡಲ್ಲ. ಸೊ ಹಾಗಾಗಿ ನಾವು ಸಸ್ಯಜನ್ಯ ಕೀಟನಾಶಕಗಳನ್ನು ಉಪಯೋಗಿಸುತ್ತೆ. ಅಂದರೆ ಸಸ್ಯಜನ್ಯ ಅಂದರೆ ಭಾಳ ಪ್ರಮುಖವಾಗಿ ಬೇವಿನ ಎಣ್ಣೆ ಅಥವಾ ಬೇವಿನ ಬೀಜದ ಕಷಾಯ ಇರ್ಬೋದು ಅಂಥದ್ದು, ಅಥವಾ ಕೀಟನಾಶಕವನ್ನೇ ಬಳಸಬೇಕು ಅಂತ ಹೇಳಿದರೆ ಮೊದಲಿಗೆ ಹಸಿರು ಚಿಹ್ನೆ ಇರತಕ್ಕಂಥದ್ದು ಅಥವಾ ಹಸಿರು ಪಟ್ಟಿ ಇರತಕ್ಕಂತಹ ಕೀಟನಾಶಕಗಳು, ಬಹಳಷ್ಟು ಕಡಿಮೆ ಇರುತ್ತೆ, ಆದರೂ ಸಹ ಅವುಗಳನ್ನು ಹೆಚ್ಚಾಗಿ ಆಯ್ಕೆ ಮಾಡೋದ್ರಿಂದ ರೈತರು ಬಹಳ ಪರಿಸರ ಸ್ನೇಹಿಯಾಗಿ ಒಂದು ಕೀಟ ನಿಯಂತ್ರಣ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಆಯ್ತು ಗಂಗಪ್ಪ ಅವರೇ, ಸಾಕಷ್ಟು ವಿಷಯಗಳನ್ನು ನೀವು ಈ ಒಂದು ಸುರಕ್ಷಿತ ಕೀಟನಾಶಕ ಬಳಕೆ ಮತ್ತು ಬೀಜೋಪಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಈಗ ರಾಸಾಯನಿಕಗಳು ನಮ್ಮಲ್ಲಿ ಅಂಗಡಿಗಳಲ್ಲಿ ಸಾಕಷ್ಟು ಸಿಗುತ್ತೆ. ಈಗ ತಾವು ಎಷ್ಟೋ ಬೀಜೋಪಚಾರಕ್ಕೆ ಟ್ರೈಕೋಡರ್ಮ ಹೇಳಿದ್ರಿ, PSB, ಅಜೋಸ್ಪೈರ್ಲಮ್, ಅಜಿಟೋಬ್ಯಾಕ್ಟರ್, ರೈಸೋಬಿಯಂ, ಈ ಜೈವಿಕ ಶಿಲೀಂದ್ರನಾಶಕಗಳು ಬೇಕು ಅಂತ ಹೇಳಿದ್ರೆ ಎಲ್ಲಿ ಸಿಗುತ್ತೆ, ಲಭ್ಯತೆ ಎಲ್ಲಿ? ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಥವಾ ತೋಟಗಾರಿಕೆ ಬಾಗಲಕೋಟು ಅಥವಾ ನಮ್ಮ ಕೃಷಿ ಮಹಾವಿದ್ಯಾಲಯ ಗಂಗಾವತಿಯಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಅಂತಿದೆ, ಅಲ್ಲೇ ಬಯೋಕಂಟ್ರೋಲ್ ಲ್ಯಾಬೊರೇಟ್ರಿ ಅಂತಿದೆ. ಸೊ ಅಲ್ಲೇ ನಿಮಗೆ ಜೈವಿಕ ಮೆಟ್ರಾಯಿಜಿಯಂ ಆಗಿರ್ಬೋದು, ಬೇವೇರಿಯಾ ಆಗಿರ್ಬೋದು, ಟ್ರೈಕೋಡರ್ಮ ಆಗಿರ್ಬೋದು, ಇವು ಎಲ್ಲ ಸಿಗ್ತಾವೆ. ನೀವು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿಮಗೆ ಇವೆಲ್ಲ ಜೈವಿಕ ಕೀಟನಾಶಕ ಆಗಿರ್ಬೋದು, ಜೈವಿಕ ಗೊಬ್ಬರಗಳು ಆಗಿರ್ಬೋದು, ಅವೆಲ್ಲವೂ ಸಿಗ್ತಾವೆ. ನಿಮಗೆ ಬೇಕಂತಂದರೆ ನೀವು ಅಲ್ಲೇ ಸಂಪರ್ಕ ಮಾಡಿ ತೊಗೋಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ರೈತರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಸಂಪರ್ಕ ಸಂಖ್ಯೆ? ನನ್ನ ಹೆಸರು ಡಾಕ್ಟರ್ ಗಂಗಪ್ಪ ನಾಯಕ್ ಅಂತೇಳಿ. ನನ್ನ ದೂರವಾಣಿ ಸಂಖ್ಯೆ 9113914128. ರೈತ ಬಾಂಧವರೇ, ಗಂಗಪ್ಪ ಅವರು ಸವಿಸ್ತಾರವಾಗಿ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಈ ಬೀಜೋಪಚಾರ ಮತ್ತು ಸುರಕ್ಷಿತ ಕೀಟನಾಶಕ ಬಳಕೆಯ ಬಗ್ಗೆ ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಾದರೆ ಅವರ ದೂರವಾಣಿ ಮುಖಾಂತರ ಅವರನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ, ಗಂಗಪ್ಪ ಅವರೇ ಭಾಳ ಸುದೀರ್ಘವಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಬೀಜೋಪಚಾರ ಮತ್ತು ಸಂರಕ್ಷಣೆ ಕೀಟನಾಶಕಗಳ ಬಗ್ಗೆ ಡಾಕ್ಟರ್ ಗಂಗಪ್ಪ ನಾಯಕ್ ಮತ್ತು ಡಾಕ್ಟರ್ ಬದ್ರಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಕೃಷಿ ಗೀತೆಗಳನ್ನು.

ಕರೆಯರೆ ನಮ್ಮ ಭಾಗ್ಯದ ಬಾಗಿಲು ತೆರೆದ ಕರೆ ನಮ್ಮೂ ಕೆರೆ ಇದು ನಮ್ಮೂ ಕೆರೆ ನಮ್ಮ ಭಾಗ್ಯದ ಬಾಗಿಲು ತೆರೆದ ಕರೆ ನಮ್ಮೂ ಕೆರೆ ಇದು ನಮ್ಮೂ ಕೆರೆ